ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ ಮತ್ತೆ ಜ್ವರವಿದೆ ಹಾಗೂ ಕೀಲು. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ವಿಜಯಪುರ. ಕಿಸಾನ್ ವಾಣಿ. ರೈತ ಬಾಂಧವರ ಕಾರ್ಯಕ್ರಮ. ಐದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳಲ್ಲಿ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಆರೋಗ್ಯ ಇಲಾಖೆ ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ನೆರವಿನಿಂದ ದೇಶದಲ್ಲಿ ಎಲ್ಲೆಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ. ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೆ COVID-19 ಹೋನೆ ಕಾ ಖತರಾ ಭಿ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕಿ ಛೋಡೆ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೆ ಟೋಲ್ ಫ್ರೀ ನಂಬರ್ 1800-111-2356 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಹಿತ್ ಮೇ ಜಾರಿ. ನಿಮ್ಮ ಬ್ಯಾಂಕ್ ಅಥವಾ ಎನ್ವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಏನವ್ವ, ಮಗು ಅಳ್ತಾನೇ ಇದೆ, ಎದೆ ಹಾಲು ಕುಡಿಸ್ಲಿಲ್ವಾ? ನಂಗೆ ಯಾರು ಹೇಳಿದ್ದು? ಹಾಗೇನು ಆಗಲ್ಲ, ಮೊದ್ಲು ಮಾಸ್ಕ್ ಹಾಕೊ. ನಿನ್ ಕೈನ ಎದೆ ಭಾಗನೆಲ್ಲ ನೀರಿನಿಂದ ಸ್ವಚ್ಛ. ಕೊರೋನಾ ಸೋಂಕು ಹರಡುವ ಯಾವುದೇ ಪುರಾವೆ ಇಲ್ಲ. ಮುನ್ನೆಚ್ಚರಿಕೆಯಿಂದ ಸ್ತನ್ಯಪಾನ ಮುಂದುವರಿಸಲು ಪ್ರೋತ್ಸಾಹಿಸಿ. ಹೆಚ್ಚಿನ ಮಾಹಿತಿ. ಅಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ. ತಾಯಿಯ ಎದೆ ಹಾಲು ಹೆಚ್ಚಿ ತಾಯಿ ಮಗುವಿನ ಬಗ್ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸಾ ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಮದುರ್ಗದ ಆಕಾಶವಾಣಿ ವಿಜಯಪುರ, ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಆಕಾಶವಾಣಿ ವಿಜಯಪುರ. ಇದುವರೆಗೂ ಕಿಸಾನ್ ವಾಣಿ ಪ್ರಸಾರವಾಯಿತು. ಸಮಯ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಯುವಜನತೆ ಮತ್ತು ನಾಯಕತ್ವ ಭಾಗವಹಿಸುತ್ತಾರೆ ದೀಪಕ್ ತಿಮ್ಮಣ್ಣ ಗಾಂವ್ಕರ್ ಹಾಗೂ ನಿರ್ಮಾಣ ಹೆಚ್ಬಿ ರಾಮದಗಿ, ನಿರ್ಮಾಣ ನೆರವು ಸಂಧ್ಯಾ ಜೆ ಮಂಗೇಶ್ಕರ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಆರಂಭ ಆಕಾಶವಾಣಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಮಾಲಿಕೆಯಲ್ಲಿ ಏರ್ ನೆಕ್ಸ್ಟ್ ನಿಮ್ಮ ಕನ ದೇಶದ 75ನೆಯ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ತಮ್ಮ ಅನಿಸಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ಪ್ರಕೃತಿ ಘನ ಸಂಸ್ಕೃತಿ ಸುಳಿಯ ಭಾವದಲ್ಲಿ ನಿನ್ನ ಅಡಿಗೆ ಮಣಿವುದು ಮನವೋ ಭಾರತ ಜನನಿ ಸಚ್ಚಿತ್ ಸಂಚಾರ ನಮ್ಯ ಪ್ರಕೃತಿ ಘನ ಸಂಸ್ಕೃತಿ ಸುಳಿಯ ಭಾವದಲ್ಲಿ ನಿನ್ನ ಅಡಿಗೆ ಮಣಿವುದು ಮನವೋ ಭಾರತ ಜನನಿ. ಎಲ್ಲರಿಗೂ ನಮಸ್ಕಾರ. ಇತ್ತಾರೋ ಅದೇ ರೀತಿ ಯುವಕರನ್ನು ಕೂಡ ಬಿಂಬಿಸಲಾಗಿದೆ. ಯುವಕರು ದೇಶದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ. ನಮ್ಮ ಭಾರತ ಎನ್ನುವಂತಹದ್ದು ಯುವಕರ ದೇಶ. ನಮ್ಮ ದೇಶದ ಜನಸಂಖ್ಯೆಯ ಬಹುಪಾಲು ಯುವಕರಿಗೆ ಸೇರಿದೆ. ಹಾಗಿದ್ರೆ ಈ ಯುವಕರು ಅಂದ್ರೆ ಯಾರು? 15 ವರ್ಷದ ಮೇಲ್ಪಟ್ಟು ಮತ್ತು 40 ವರ್ಷದಿಂದ ಭಾರತದ ಸ್ವಾತಂತ್ರ್ಯವನ್ನ ಪಡೆಯುವಲ್ಲಿ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನ ವಹಿಸಿದವರು. ಇಂದು ನಾವೆಲ್ಲ ಸ್ವಾತಂತ್ರ್ಯ ಹೆಸರಿನಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಕಾಣಬಹುದು. ಭಾರತೀಯ ಯುವಕರು ದೇಶವನ್ನ ಎಲ್ಲಿಗೆ ತಲುಪಿಸಿದ್ದಾರೆ. ಈ ಯುವಕರು ಸ್ವಾರ್ಥಿಗಳಾಗಿದ್ದಾರೆ. ಅವರು ದೇಶದ ಪ್ರಗತಿಯ ಬಗ್ಗೆ ಯೋಚಿಸುವ ಬದಲು ತನ್ನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದಾರೆ. ಇಲ್ಲಿ ಸ್ವಾರ್ಥ ಎನ್ನುವಂತಹದ್ದು ಬಂದಾಗ ಅಲ್ಲಿ ದೇಶದ ರಕ್ಷಣೆಯಾಗಲಿ ದೇಶದ ಭವಿಷ್ಯವಾಗಲಿ. ಯುವಕರ ಬಗ್ಗೆ ಇನ್ನೊಂದು ಮಾತನ್ನ ಹೇಳುವುದಾದ್ರೆ ಇಂದಿನ ಯುವಕರಲ್ಲಿ ತಾಳ್ಮೆ ಎನ್ನುವಂತಹ ಮಾತೆ ಅಳಿಸಲ್ಪಟ್ಟಿದೆ. ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ತಾಳ್ಮೆ ಎನ್ನುವಂತಹದ್ದಿಲ್ಲ. ಯಾವುದೇ ಒಂದು ಕಾರ್ಯ ಆಗಬೇಕು ಅಥವಾ ಇಲ್ಲಿ ಆ ವಿಷಯದ ಕುರಿತು ಮುಂದಾಲೋಚನೆಯಾಗಲಿ ನಮ್ಮ ಯುವಕರಲ್ಲಿ ಕಾಣಸಿಗುತ್ತಾ ಇಲ್ಲದೇ ಇರುವಂತಹದ್ದು ಕೊಳ್ಳುವಂತಹ ಸಮಯ ಬಂದಿದೆ. ಅಭಿವೃದ್ಧಿ ಹೊಂದಿತ್ತಿರುವಂತಹ ದೇಶದಿಂದ ಅಭಿವೃದ್ಧಿ ಹೊಂದಿದಂತಹ ದೇಶ ಭಾಗ ಎಲ್ಲ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು. ಆಸಕ್ತಿ ಎನ್ನುವಂತಹದ್ದು ಬಹಳ ಮುಖ್ಯ. ನಮಗೆ ಮನಸ್ಸಿದ್ರೆ ಮಾತ್ರ ನಮ್ಮ ಮಾರ್ಗ ಎನ್ನುವ ಹಾಗೆ ಯುವಕರಾದಂತಹ ನಾವು ಮೊದಲು ಮನಸ್ಸಿಟ್ಟು ಕೆಲಸ ಮಾಡುವುದನ್ನ ಕಲಿಯಬೇಕು. ಬಲಿ, ಶೌರ್ಯ, ತಾಳ್ಮೆ, ಸಂಯಮಕ್ಕೆ ಬಲವಾದಂತಹ ಬೇಡಿಕೆ ಇದೆ. ಸ್ವಾಮಿ ವಿವೇಕಾನಂದರು ಯುವಕರು ರಾಷ್ಟ್ರದ ನಿಜವಾದ ಶಕ್ತಿ ಎನ್ನುವ ಹಾಗೆ ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಸಹಿತ ದೇಶ ಎಂತಹ ಒಂದು ಹೋರಾಟವನ್ನಾಗಲಿ ಅಥವಾ ಎಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನ ಮಾಡಬಹುದು ಎನ್ನುವ ಹಾಗೆ ಇಟ್ಟುವ ತನಕ ನಿಲ್ಲದಿರಿ ಎನ್ನುವ ಹಾಗೆ. ಆದರೆ ಈ ಸಂದೇಶ ಎನ್ನುವಂತಹದ್ದು ಈಗ ನಡೆಯುವಂತಹ ಯುವ ಸಪ್ತಾಹ ಎನ್ನುವಂತಹ 7 ದಿನದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿದೆ ಎನ್ನುವಂತಹದ್ದು ಅತ್ಯಂತ ಶೋಚ್ಯವೇ. ನಮಗೆ ಸ್ವ ಇಚ್ಛೆಯಿಂದ ಹೇಗೆ ಬೇಕು ಹಾಗೆ ನಡೆದುಕೊಳ್ಳುತ್ತೇವೆ ಅಷ್ಟೇ ಅಲ್ಲ, ನಮಗೆ ಬೇಕಾದಂತಹ ನಮ್ಮಿಂದ ಆಗಬೇಕಾದಂತಹ ಕೆಲವು ಜವಾಬ್ದಾರಿಗಳು ಸಹಿತ ಇದೆ. ಹಾಗಿದ್ರೆ ಯಾವ ಜವಾಬ್ದಾರಿಗಳು? ದೇಶದಲ್ಲೂ ಪ್ರೀತಿಸಬೇಕು. ದೇಶದ ಪ್ರೀತಿಯಿಂದ ಮಾತ್ರ ಯುವಕರು ದೇಶದ ಪ್ರಗತಿಯ ಬಗ್ಗೆ ಯೋಚಿಸಲು ಸಾಧ್ಯವಾಗುತ್ತದೆ, ಆದರೆ ಅದು ಅಸಾಧ್ಯ. ಯುವಕರು ರಾಜಕೀಯದಲ್ಲಿ ಆಸಕ್ತಿಯನ್ನ ತೋರಿಸಬೇಕು. ಇಂದು ದೇಶದ ಆಡಳಿತವು ವೃದ್ಧರ ಕೈಯಲ್ಲಿದೆ, ಹಾಗಾಗಿ ರಾಜಕೀಯವು ದಿನ ಹೋದಂತೆ ತನ್ನ ಮಟ್ಟವನ್ನ ಕಳೆದುಕೊಳ್ತಾ ಇದೆ. ಈ ಹಳೆಯ ನಾಯಕರಿಗೆ ನಾವು ಮುಖ್ಯವಾಗಿ ಮಾಡಬೇಕಾದಂತಹ ಕಾರ್ಯ ಯಾವುದು? ಮೊದಲಾಗಿ ನಾವು ಮತದಾನವನ್ನ ಮಾಡಬೇಕು. ಮತದಾನ ನೀಡಿದರೆ ಭಾರತ ಉಜ್ವಲವಾಗುತ್ತದೆ ಎನ್ನುವಂಥದ್ದನ್ನು ಮೊದಲು ನಾವು ಜವಾಬ್ದಾರಿಯುತವಾದಂತಹ ಪ್ರಜೆಗಳು ರಾಜಕೀಯವನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ. ದುರಾಸೆ, ಭ್ರಷ್ಟಾಚಾರ, ಅಧಿಕಾರಕ್ಕಾಗಿ ಏನನ್ನಾದರೂ ರಾಜಕೀಯವನ್ನು ದ್ವೇಷಿಸುತ್ತಿದ್ದಾರೆ. ಯುವಕರು ರಾಜಕೀಯಕ್ಕೆ ಹೋದರೂ ಸಹಿತ ಅವರಿಗೆ ಇದರಲ್ಲಿ ಯಾವುದೇ ತರನಾದಂತಹ ಒಂದು ಅನುಭವ ಇಲ್ಲ ಎನ್ನುವಂತಹ ಕಾರಣಕ್ಕಾಗಿ ಅಥವಾ ಅದನ್ನೇ ಒಂದು ಅಸ್ತ್ರವಾಗಿ ಬಳಸಿ ಭವಿಷ್ಯವನ್ನ ಹಾಳು ಮಾಡಲು ಬಯಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ರಾಜಕೀಯ ಎನ್ನುವಂತಹದ್ದು ಹಾಳು ಎನ್ನುವಂತಹ ಭಾವನೆ ಕೆಲವರಲ್ಲಿದೆ, ಆದ್ರೆ ಉತ್ತಮವಾದಂತಹ ರಾಜಕೀಯ ಸ್ಥಿತಿಯೂ ಕೂಡ ನಮ್ಮಲ್ಲಿದೆ. ಹಾಗಿದ್ರೆ ಇದಕ್ಕೆ ಕಾರಣ ಏನು ಎಂದು ನಂಬಲಾಗಿದೆ. ಹಾಗಿದ್ರೆ ಯಾವುದೇ ಕೆಲಸದಲ್ಲೂ ಸಫಲನಾಗದಿದ್ದವನು ನೇರವಾಗಿ ರಾಜಕೀಯಕ್ಕೆ ಹೋಗಿ ಭಾರತದ ರಾಜಕೀಯವನ್ನ ನೋಡಿ ಹಲವಾರು ಜನ ಭಯ ಪಡ್ತಾ ಇದ್ರೆ ಇನ್ನು ಕೆಲವರು ಸಹಿತ ಜನತೆ ಎನ್ನುವಂತಹದ್ದು ತೋರಿಸ್ತಾ ಇದೆ. ಹಾಗಿದ್ರೆ ಇಷ್ಟೇ ಅಲ್ಲ, ರಾಜಕೀಯವನ್ನ ಇಷ್ಟಪಡುವವರು ದೂರದಿಂದ ಕುಳಿತು ಕೇವಲ ನಾಟಕವನ್ನ ನೋಡುತ್ತಾ ಇತರರ ತಪ್ಪನ್ನ ಕಂಡುಕೊಳ್ಳಲು ಹೋಗಿ ಅದನ್ನ ಸರಿಪಡಿಸಲು ಹೆದರುತ್ತಾರೆ. ಕಲೆಗಳನ್ನ ಸಹ ಪಡೆಯುತ್ತೀರಿ, ಆದರೆ ಅವರು ತಮ್ಮ ಗುರುತುಗಳನ್ನ ಬಿಡಲು ಸಾಧ್ಯವಾಗುವುದಿಲ್ಲ. ಮಾಧ್ಯಮದ ಮೂಲಕ ಧ್ವನಿ ಎತ್ತಲು ಆರಂಭಿಸಿದ್ದಾರೆ, ಇದು ಸಹ ಒಂದು ಉತ್ತಮ ಮಾರ್ಗವಾಗಿದೆ. ಆದರೆ ಇದರ ಹೊರತಾಗಿ ಅದು ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡಿಂಗ್ ಆರಂಭವಾಗುತ್ತಾ ಇದೆ. ಯಾವುದೇ ಸಾಮಾಜಿಕ ಮಾಧ್ಯಮದಲ್ಲಿಯೂ ಸಹಿತ ಅಂತಹ ನಾಯಕರ ಕಿವಿಗೆ ಅದು ತಲುಪುವುದಿಲ್ಲ. ಕೇವಲ ಇವರು ಕೈಯಲ್ಲಿರುವಂತಹ ಮೊಬೈಲ್ಗಳ ಸಹಾಯದಿಂದ ಇವರ ಸ್ವ ಯುವಜನತೆಗೆ ಅರ್ಥವಾಗುತ್ತಾ ಇಲ್ಲ ಎನ್ನುವಂತಹದ್ದು ಪ್ರಸ್ತುತವಾದಂತಹ ವಿಷಯ. ಅದೆಲ್ಲಕ್ಕಿಂತ ವ್ಯವಹಿತ ಬೇರೆಯವರು ಸರಿಯಿಲ್ಲ ಎನ್ನುವ ಮಾತನ್ನು ಆಡುವುದಕ್ಕಿಂತ ಮೊದಲು ಯುವಜನತೆಯಾದಂತಹ ನಾವು ಯಾವ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವೆ, ನಾವು ಏನನ್ನ ಮಾಡ್ತಾ ಇದ್ದೇವೆ, ನಮ್ಮಿಂದ ಯಾರಿಗೆ ಏನು ಲಾಭ, ಇದರಿಂದ ಉತ್ತಮವಾದಂತಹ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಳಬಹುದು. ನಿರುದ್ಯೋಗ, ಮೀಸಲಾತಿ ಸಮಸ್ಯೆ ಶಕ್ತಿಯನ್ನ ಹೊಂದಿರುವುದರಿಂದ ಅವರು ಹೆಚ್ಚು ಸಮರ್ಪಣೆಯೊಂದಿಗೆ ಕೆಲಸವನ್ನ ಮಾಡಲು ಸಾಧ್ಯವಾಗುತ್ತದೆ. ಯುವಜನರ ಚಿಂತನೆಯು ಹೊಸತನದಿಂದ ದೇಶದ ಅಭಿವೃದ್ಧಿ ಖಚಿತವಾಗುತ್ತದೆ. ಆಧುನಿಕ ಭಾರತದ ನಿರ್ಮಾಣವನ್ನ ಮಾಡಲು ಇದು ಎನ್ನುವಂತಹದ್ದು ಬಹಳ ಮುಖ್ಯವಾಗಿದೆ. ಯುವಕರು ತಮ್ಮ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಂಡರು ಅಂತಾದ್ರೆ ಅವರು ಭವಿಷ್ಯ ಭಾರತ ರತ್ನವು ಜನ್ಮಿಸಲಿ, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಸಮನ್ವಯ ತತ್ವಜ್ಯೋತಿ ಹಿಂದೂಸ್ತಾನವು ಎಂದು ಅಂತರು ದೇಶವು ಇದರ ಲಾಭವನ್ನ ಪಡೆಯಬೇಕು ಮತ್ತು ದೇಶವನ್ನ ಮುಂದುವರಿಸಲು ಯುವಕರು ಮುಕ್ತವಾಗಿ ಹೊರಬರದೆಯವರು. ಯುವಶಕ್ತಿಯು ಒಂದು ದೊಡ್ಡದಾದಂತಹ ಮೊತ್ತ, ಅದನ್ನ ಬಳಸಿಕೊಳ್ಳುವುದರ ಮೂಲಕ ನಮ್ಮ ದೇಶವನ್ನ ಉದ್ಧರಿಸಬೇಕು, ನಮ್ಮ ದೇಶವನ್ನ ಬೆಳೆಸಬೇಕು ಎನ್ನುವಂತಹ ಕನಸನ್ನ ಹೊಂದಿದ್ದಾರೆ. ಮತ್ತು ಯುವಕೀಯ ಜವಾಬ್ದಾರಿಗಳು ಮಾತ್ರ ಅಲ್ಲ, ಮುಖ್ಯವಾಗಿ ಈ ಎಲ್ಲ ಯುವಜನತೆಯಾದಂತಹ ನಮಗೆ ಆಗ್ತದೆ. ಇಂದು ಅನೇಕ ಯುವಕರು ದಾರಿ ತಪ್ಪುತ್ತಾ ಇದ್ದಾರೆ. ಕೆಲವರು ಅವರಷ್ಟಕ್ಕೆ ಅವರು ಸ್ವಾರ್ಥಿಗಳಾಗಿ ಅಲ್ಲಿ ಮೋಜು ಮಸ್ತಿ ಎಂಬಂತಹ ಕೆಲವೊಂದು ಚಟುವಟಿಕೆಗಳಿಂದ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಅವರನ್ನ ನಂಬಿ ಬಾಳುತ್ತಿರುವಂತಹ ನಾಲ್ಕಾರು ಮಂದಿಗೆ ಹೊಟ್ಟೆಗೆ ಹಿಟ್ಟಿಲ್ಲದಂತೆ ಆಗ್ತದೆ ಎನ್ನುವಂತಹ ಕನಿಷ್ಠ ಕಲ್ಪನೆಯೂ ಇಲ್ಲದೆ ತಮಗೆ ಬೇಕಾದ ರೀತಿಯಲ್ಲಿ ಸ್ವೇಚ್ಛೆಯಿಂದ ಬದುಕ್ತಾ ಇದ್ದಾರೆ. ಹೀಗೆ ಇರುತ್ತಿರುವಂತಹ ಯಾವ ಶಕ್ತಿ ಇದ್ದಂತೆ ಅದರ ಧನಾತ್ಮಕ ಉಪಯೋಗವನ್ನ ಮಾಡಿಕೊಂಡರೆ ನಮ್ಮ ದೇಶಕ್ಕೆ ಉಪಯುಕ್ತವಾದಂತಹ ಶಕ್ತಿ ಬಾಂಬ್ ಕೂಡ ತಯಾರಾಗಬಹುದು. ಆದ್ದರಿಂದ ಹೇಗೆ ನಾವು ಬಳಸ್ತೀವೋ ಮತ್ತು ಅವರ ಮನಸ್ಥಿತಿಗಳನ್ನ ನಾವು ಹೇಗೆ ನೋಡಿಕೊಳ್ತೇವೋ, ಅವರ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬರುವಂತೆ ಮಾಡ್ತೇವೋ ಆ ರೀತಿಯಲ್ಲಿ ಬನ್ನುವೆನು ಅಡಿಯಲಿ ನಿನ್ನ ಕೀರ್ತಿ ಸಂಶೋಧನೆಗಳಿಗಾಗಿ ತನ್ನ ಪಾತ್ರವನ್ನು ವಹಿಸ್ತಾ ಇದೆ. ಅನೇಕ ಯುವ ವಿಜ್ಞಾನಿಗಳು, ಖಗೋಳ ಶಾಸ್ತ್ರಜ್ಞರು, ಅಭಿಯಂತರು, ವೈದ್ಯರು, ಪುರುಷರು ಮತ್ತು ಮಹಿಳೆಯರೆಂಬಂತಹ ಭೇದವಿಲ್ಲದೆ ಹಗಲು ರಾತ್ರಿ. ಆದರೆ ಈ ನಾಣ್ಯದ ಇನ್ನೊಂದು ಮುಖವೂ ಸಹ ಬಹಳ ವಿಕೃತವಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಯುವಜನತೆ ವಿಘಟನಕಾರಿ ಹಾಗೂ ಅಸಂಗತವಾದಂತಹ ಕಾರ್ಯಗಳನ್ನ ಮಾಡುತ್ತಲಿದ್ದಾರೆ. ಹಾಗಿದ್ರೆ ಇದು ಯಾಕೆ ಯುವಕರೇ ಎಂಬುದಾಗಿ ನಾವು ಖಂಡಿತವಾಗಿ ವಿಚಾರವನ್ನ ಮಾಡಬೇಕಾಗ್ತದೆ. ಅಶಿಕ್ಷಿತರಿಗೆ ಹೋಲಿಸಿದಲ್ಲಿ ಸುಶಿಕ್ಷಿತ ಯುವಕರು ದಿನದಿಂದ ದಿನಕ್ಕೆ ಇಂತಹ ಕಾರ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾ ಇರುವಂತಹದ್ದು ನಡೆದ ಅನೇಕ ಬಾಂಬ್ ಸ್ಫೋಟಗಳಾಗಿರಬಹುದು, ಯಾವುದೇ ಅಮಾನವೀಯವಾದಂತಹ ಕೃತ್ಯಗಳಿರಬಹುದು. ಅವರು ತಮ್ಮ ಹೆತ್ತವರ ಕಡೆಗೆ ಜವಾಬ್ದಾರಿಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರನ್ನು ವೃದ್ಧಾಶ್ರಮಕ್ಕೋ ಅಥವಾ ಈ ಭಾರತಕ್ಕೆ ಒಂದು ಕೊಡುಗೆಯಾಗಿ ನೀಡಿದಂತಹ ತಂದೆ ತಾಯಿಯನ್ನ ನಾವು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಅಂತಾದ್ರೆ ಅದಕ್ಕಾಗಿ ಯಾವ ಅರ್ಥ ಉಳಿಯಿತು ಎನ್ನುವಂತಹದ್ದು ಪ್ರಶ್ನೆಯಾಗಿಯೇ ಉಳಿತಾ ಇದೆ. ಆದ್ದರಿಂದ ಮೊದಲಾಗಿ ನಾವು ಕುಟುಂಬಕ್ಕೆ ಮರ್ಯಾದೆಯನ್ನ ಕೊಡಬೇಕು, ಕುಟುಂಬಕ್ಕೆ ಸಮಯವನ್ನ ಕೊಡಬೇಕು. ಕುಟುಂಬದೊಂದಿಗೆ ಸಮಯವನ್ನ ಕಳೆಯುತ್ತದಲ್ಲಿ ನಮಗೆ ಸಾಧ್ಯವಾಗುವಷ್ಟರ ಮಟ್ಟಿನಲ್ಲಿ ನಾವು ಕುಟುಂಬದೊಂದಿಗೆ ಒಳ್ಳೆಯದಾದಂತಹ ಒಂದು ಸಂಬಂಧವನ್ನ ಯಾವತ್ತಿಗೂ ಇರಿಸಿಕೊಳ್ಳಬೇಕು. ಉಳಿದ ದೇಶಗಳಿಗೆ ಹೋಲಿಸಿ ಭಾಗ ನಮ್ಮಲ್ಲಿ ಯುವಕರೇ ಇದ್ದಾರೆ. ಅಂದರೆ ವಿಶ್ವದಲ್ಲಿ ಎರಡನೆಯ ಅತಿದೊಡ್ಡ ಜನಸಂಖ್ಯೆಯನ್ನ ಪಡೆದಂತಹ ನಮ್ಮ ದೇಶದಲ್ಲಿ ಉದ್ಯೋಗದಲ್ಲಿರುವಂತಹ ಯುವಕರ ಸಂಖ್ಯೆಯೂ ಹೆಚ್ಚೇ ಆಗಿರುತ್ತದೆ. ಹೀಗಾಗಿ ನಮ್ಮ ದೇಶವನ್ನ, ಯುವಶಕ್ತಿಯನ್ನ ಪ್ರಗತಿ ಕಾರ್ಯದಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು, ನಮ್ಮ ಈ ಯುವಶಕ್ತಿಯನ್ನ ರಾಷ್ಟ್ರದ ಮೇಲಿನ ಒಂದು ಸಮೃದ್ಧ ಶಕ್ತಿಶಾಲಿ ಹಾಗೂ ಆತ್ಮನಿರ್ಭರ ಭಾರತದಂತಹ ನಿರ್ಮಾಣದಲ್ಲಿ ಅದರ ಉಚಿತವಾದಂತಹ ಉಪಯೋಗಗಳನ್ನ ಮಾಡುವುದರಲ್ಲಿ ವಿನಿಯೋಗಿಸಬೇಕೆ ಎನ್ನುವಂತಹದ್ದು ಪ್ರಶ್ನೆಯಾಗಿಯೇ ಉಳಿತದೆ. ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಈ ಯುವಶಕ್ತಿಗಳಲ್ಲಿ ಜಾತಿ, ಮತ ಪಂಥ ಎನ್ನುವಂತಹ ವಿಷ ಬೀಜಗಳು ನಮ್ಮ ತಲೆಯಲ್ಲಿರುವುದರಿಂದ ನಾವೆಲ್ಲರೂ ಕೂಡ ಒಟ್ಟಾಗದೆ ಇರುವುದಕ್ಕೆ ಇದೊಂದು ನಾವು ನಮ್ಮ ತಲೆಯಿಂದ ಮೊದಲು ತೆಗೆಯಬೇಕು. ಅಂದ್ರೆ ಇದು ನನ್ನಿಂದಲೇ ಶುರು ಆಗಬೇಕು. ಯಾಕೆ ಅಂತ ಕೇಳಿದ್ರೆ ನಾವು ಬೇರೆಯವರಿಗೆ ದೇಶದ ಬಗ್ಗೆ ಆಗಲಿ ಅಷ್ಟೇ ಇದ್ರೆ ಸಾಕ, ದೇಶದ ಬಗ್ಗೆ ಅಂತ ಹೇಳಿದ್ರೆ ಯಾವುದು, ಸಮಾಜದ ಬಗ್ಗೆ ಜವಾಬ್ದಾರಿ ಇರಲೇಬೇಕು. ಯುವದಲ್ಲಿ ಆಡಿದಂತಹ ಮಾತುಗಳಿಗೆ ನಾವು ಬೆಲೆಯನ್ನ ಕೊಡ್ತಾ ಇಲ್ಲ. ಸಮಾಜದ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಬೇಕು. ಸಮಾಜದ ಬಗೆಗಿನ ನಮ್ಮ ಜವಾಬ್ದಾರಿಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮಂತಹ ಯುವಕರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ವರ್ಷಗಳೇ ಸಂದು ಹೋಯಿತು. ಆದರೆ ಸ್ವಾತಂತ್ರ್ಯದ ಪರಿಕಲ್ಪನೆ ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಕೇವಲ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿದನೆ ಸಮಾಜಘಾತಕ ಕೆಲಸಗಳು ಅವುಗಳನ್ನ ಮಾಡುವುದರ ಮೂಲಕವಾಗಿ ನಮ್ಮ ಭಾರತದಲ್ಲಿಯೇ ಭಾರತೀಯ ಬ್ರಿಟಿಷರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಸಹಿತ ಈ ಭಾರತೀಯ ಬ್ರಿಟಿಷರ ಎನ್ನುವಂತಹ ಕೆಲವು ವ್ಯಕ್ತಿಗಳಿಂದ ನಮ್ಮ ಭಾರತ ಎನ್ನುವಂತಹದ್ದು ಮುಂದುವರೆದ ದೇಶವಾಗಿ ಹೋಗ್ತಾ ಇತ್ತು. ಆದ್ದರಿಂದ ನಾವೆಲ್ಲ ಯುವಶಕ್ತಿಗಳು ನಮ್ಮ ನಾಯಕರ ಒಂದು ಕನಸನ್ನ ಈಡೇರಿಸುವುದಕ್ಕಾಗಿ ಒಗ್ಗೂಡಬೇಕು. ಕೇವಲ ನಮ್ಮ ಕುಟುಂಬದ ಹೆಣ್ಣು ಮಕ್ಕಳಲ್ಲದೆ ನಮ್ಮ ಭಾರತ ಎನ್ನುವಂತಹದ್ದು ಅಭಿವೃದ್ಧಿಯ ಪಥದಲ್ಲಿ ಸಾಗುವಲ್ಲಿ ಯಾವುದೇ ಸಂದೇಹವಿಲ್ಲ. ಜತೆಗೆ ನಮ್ಮಲ್ಲಿರುವಂತಹ ಬಡತನ, ಅನಕ್ಷರತೆ, ನಿರುದ್ಯೋಗದಂತಹ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಹೊಡೆದೋಡಿಸಬೇಕು. ನಮ್ಮ ಪ್ರಜೆಗಳಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ತಿಳಿಸಿದರೆ ಭಾರತದ ಭವಿಷ್ಯ ಸತ್ಯವಾಗುವುದಕ್ಕೆ ಅಸಾಧ್ಯವಾಗಿದೆ. ಆದ್ದರಿಂದ ಮೊದಲು ನಮ್ಮ ಒಂದು ವ್ಯಕ್ತಿತ್ವವನ್ನ ನಾವು ಅತ್ಯಂತ ಸರಳವಾಗಿ ನಾವು ನಿರೂಪಿಸಿಕೊಳ್ಳಬೇಕಾಗ್ತದೆ.